ನಾನು ರವಿಚಂದ್ರ ಅಂತ. ಉಪ್ಪಿನಂಗಡಿ ಸಮೀಪದ ಉರುವಾಲು ಎಂಬ ಗ್ರಾಮದಲ್ಲಿ ಸುಮಾರು 35 ವರ್ಷದಿಂದ ಅಲ್ಲಿ ಕೃಷಿ ಮಾಡಿಕೊಂಡು ವಾಸಿಸ್ತಾ ಇದ್ದೇನೆ. ನಮ್ಮಲ್ಲಿ ಒಂದು 1.5 ಎಕರೆಯಷ್ಟು ಒಂದು ಗುಡ್ಡೆಯ ತೋಟಗಳಿತ್ತು. ಅದರ ಜೊತೆಗೆ ನಮಗೆ ಒಂದು 2 ಎಕರೆ ಅಡಿಕೆ ತೋಟ ಇದೆ, ಕೊಕ್ಕೋ ಇದೆ, ಪೆಪ್ಪರ್ ಇದೆ, ತೆಂಗಿನಕಾಯಿ ಇದೆ. ಅದರ ಜೊತೆಗೆ ಉಳಿದ ಜಾಗದಲ್ಲಿ ಗೇರು ಕೃಷಿ ಮಾಡುವಂತ ಇದರಿಂದ ನಾನು ಅದಕ್ಕೆ ಹೆಜ್ಜೆ 2001 ಇಸವಿಯಲ್ಲಿ ಹೆಜ್ಜೆ ಇಟ್ಟೆ. ಅದಕ್ಕೆ ನಮಗೆ ಪುತ್ತೂರು ಗೇರು ಕೃಷಿ ನಿಗಮದಿಂದ ತುಂಬ ಒಂದು ಮೋಟಿವೇಶನ್ ಸಿಕ್ಕಿತು. ಆಗ ಅಲ್ಲಿಯ ಯದುಕುಮಾರ್ ಅಂತ ಹೇಳುವವರು ಸೈಂಟಿಸ್ಟ್ ಆಗಿದ್ರು. ಗೇರು ನಿಗಮದ ಎಲ್ಲ ವಿಜ್ಞಾನಿಗಳ ಒಡನಾಟವು ನಮಗೆ 2001 ಇತ್ತು. ಹಾಗೆ ಅವರ ಒಡನಾಟ ಇದ್ದರಿಂದ ನಮಗೆ ಒಂದು ಗೇರು ಕೃಷಿ ಮಾಡುವ ಎಂಬ ಒಂದು ಉತ್ತೇಜನ ಸಿಕ್ಕಿತು. ಸರ್, ನಿಮ್ಮ ಗೇರು ತೋಟ ಎಷ್ಟು ಜಾಗದಲ್ಲಿ ವಿಸ್ತರಿಸಿಕೊಂಡಿದೆ? ನಮ್ಮ ಗೇರು ತೋಟ 1 ಎಕರೆಯಷ್ಟು ಇರ್ಬೋದು. ಅದು ಗುಡ್ಡ ಪ್ರದೇಶದಲ್ಲಿ ಇರುವುದು, ಎತ್ತರ ತಗ್ಗು ಎಲ್ಲ ಗುಡ್ಡ ಪ್ರದೇಶ ಇರುವಂತ ಒಂದು ಜಾಗ. ಒಂದು 1.5 ಎಕರೆಯಷ್ಟು ಇರ್ಬೋದು. ಸ್ವಲ್ಪ ಹೈ ಡೆನ್ಸಿಟಿಯಲ್ಲಿ ಹಾಕಬೇಕು ಅಂತ ಹೇಳುವಂತ ಒಂದು ಮನಸ್ಸಿತ್ತು. ಅದಕ್ಕೆ ಸರಿಯಾಗಿ ಗೇರು ನಿಗಮದಿಂದ ನನಗೆ ಸ್ವಲ್ಪ ಯಾವ ತರ ಮಾಡಬೇಕು ಅಂತ ಹೇಳುವಂತ ಒಂದು ಮಾರ್ಗದರ್ಶನ ನೀಡಿದರು. ಅದಕ್ಕೋಸ್ಕರ ಆ ಜಾಗೆಯನ್ನು ಸ್ವಲ್ಪ ಸಮತಟ್ಟು ಮಾಡಿ JCBಯಲ್ಲಿ ಹಿತಾಚಿಯಲ್ಲಿ ಅದಕ್ಕಾಗುವ ಹಾಗೆ ಮಾಡಿ ನಮಗೆ ಮುಂದೆ 20 ವರ್ಷ ಅದರ ಗೇರು ಕೃಷಿಯ ಗೇರು ಹಣ್ಣನ್ನು ಹೆಕ್ಕುವಾಗಲಿ ಅಥವಾ ಅದರ ಮೇಂಟೆನೆನ್ಸ್ ಮಾಡುವಂತ ಒಂದು ಇದಕ್ಕೆ ಬೇಕಾಗಿ ನಾನು ಅದನ್ನು ಸ್ವಲ್ಪ JCBಯಲ್ಲಿ ತಟ್ಟು ಮಾಡಿ ಲೆವೆಲ್ ಮಾಡಿ ಅದರ ನಂತರ ನಾನು ನಟ್ಟದ್ದು. ಹಾಗೆ 2001 ಇಸವಿಯಲ್ಲಿ ನಾನು ಗೇರು ಕೃಷಿ ನಿಗಮ ಪುತ್ತೂರಿಂದ 2 ಬಗೆಯ ಸಸಿಯನ್ನು ಕೊಟ್ಟರವರು, ಭಾಸ್ಕರ ತಳಿ ಮತ್ತು ಉಳ್ಳಾಲ. ಉಳ್ಳಾಲ ಒಂದು ಮತ್ತೆ ಸ್ವಲ್ಪ ಔಟ್ ಸೈಡಿಂದ ನಾನು ತಗೊಂಡಿದ್ದೆ. ನಾನು ಜಸ್ಟ್ ಯಾವುದರಲ್ಲಿ ಯಾವ ಟೈಪಲ್ಲಿ ಗೇರು ಜಾಸ್ತಿ ಹಿಡಿತದೆ ಅಂತ ಎಂಬ ದೃಷ್ಟಿಯಿಂದ 4 ವೆರೈಟಿಯನ್ನು ನಾನು ಸಿಲೆಕ್ಟ್ ಮಾಡಿ ಅಲ್ಲಿ ಹಾಕಿದೆ. ಒಂದು BRI 3 ಬೆಂಗೂರ್ಲ ಅಂತ ಹೇಳ್ತಾರೆ ಅದಕ್ಕೆ, ಮತ್ತೊಂದು NDR ಅಂತ, ಮತ್ತು ಉಳ್ಳಾಲ 3 ಮತ್ತು ಭಾಸ್ಕರ. ಇದು 4 ಐಟಮ್ ಅನ್ನು ಹಾಕಿದೆ. ಅದರಲ್ಲಿ ಗೇರು ಕೃಷಿ ನಿಗಮ ಪುತ್ತೂರಿಂದ ಕೊಟ್ಟಂಥದ್ದು ಭಾಸ್ಕರ ತಳಿ ಮತ್ತು ಉಳ್ಳಾಲ ತಳಿ. ಅದು ಎರಡು ಚೆನ್ನಾಗಿದೆ, ಎರಡು ತಳಿಯು. ಸರ್, ಈ ಊರಿನ ತಳಿ ಮತ್ತೆ ಈ ಗೇರು ಸಂಶೋಧನಾ ಕೇಂದ್ರದಿಂದ ಕೊಟ್ಟಂತಹ ತಳಿಗಳಿಗೆ ಇಳುವರಿಯಲ್ಲಿ ಯಾವ ವ್ಯತ್ಯಾಸ ನಿಮಗೆ ಕಾಣ್ತದೆ? ನಮ್ಮ ಲೋಕಲ್ ತಳಿಯಲ್ಲಿ ಮುಂಚಿಂದ ಇದ್ದ ಮರಗಳು ಅದರಲ್ಲಿ ನಮಗೆ ಬೇಕಾದ ಸೈಜ್ ಅಲ್ಲಿ ಗೇರು ಬೀಜಗಳು ಆಗ್ತಾ ಇರುವುದಿಲ್ಲ. ಮತ್ತೆ ಅದರ ಲೈಫ್ ಇರಬಹುದು, ಅದು ಪ್ರಶ್ನೆ ಬೇರೆ. ಇದು ತುಂಬಾ ಕಡಿಮೆ ಸಮಯದಲ್ಲಿ ನಮಗೆ ಈಲ್ಡ್ ಜಾಸ್ತಿ, ಮತ್ತೆ ಗೇರು ಬೀಜ ಸೈಜ್ ಜಾಸ್ತಿ, ಮತ್ತೆ ಅದರ ಮೇಂಟೆನೆನ್ಸ್ ಸ್ವಲ್ಪ ಸುಲಭ ನಮಗೆ. ಗೇರು ಕೃಷಿ ನಿಗಮದಿಂದ ಬಂದಂತ ಪುತ್ತೂರು ಇದರಿಂದ ಬಂದಂತ ಇದರಿಂದ ಮತ್ತೆ ತುಂಬಾ ಹೈಟ್ ಎಲ್ಲ ಹೋಗುದಿಲ್ಲ. ಅದು ನಮ್ಮದೆಲ್ಲ ತುಂಬಾ ಲೋಕಲ್ ತಳಿ ಆದ್ರೆ ಅತಿ ತುಂಬಾ ಹೈಟ್ ಎಲ್ಲ ಹೋಗ್ತದೆ. ಪ್ರೂನಿಂಗ್ ಕಷ್ಟ, ಕೊಯ್ಲಿಕ್ಕೆ ಕಷ್ಟ, ಎಲ್ಲದಕ್ಕೂ ಸ್ವಲ್ಪ ಕಷ್ಟನೇ. ಈ ಗಿಡಗಳ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಿ ನೀವು? ನಾನು ಗೇರು ಕೃಷಿ ಮಾಡಬೇಕು ಅಂತ ಎಂಬ ಅದಕ್ಕಾಗಿ ನಾ ಜಾಗೆಯನ್ನು ರೆಡಿ ಮಾಡಿದ ನಂತರ ಹಿತಾಚಿಯಲ್ಲಿ 2.5x2 ಗುಂಡಿ ತೆಗೆದು, 1.5 ಫೀಟ್ ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಮುರ ಮಣ್ಣು, ಗಟ್ಟಿ ಮಣ್ಣು ಇದ್ದ ಕಾರಣ ಅದಕ್ಕೆ 1/2 ಕೆಜಿ ಉಪ್ಪು ಹಾಕಿ 1 ತಿಂಗಳು ಅಲ್ಲಿ ಇಟ್ಟು ಆನಂತರ ಅದನ್ನು ಕಂಪ್ಲೀಟ್, ಆ 1.5x1 ಗುಂಡಿಯನ್ನು ಕಂಪ್ಲೀಟ್ ಮುಚ್ಚಿ ಅದರ ನಂತರ ನಾನು NRCCಯಿಂದ ಇದು ಗೇರು ಕೃಷಿ ನಿಗಮದಿಂದ ತಗೊಂಡಂತಹ ಸಸಿಯನ್ನು ನಾಟಿ ಮಾಡಿದೆ. ನಾಟಿ ಮಾಡುವಾಗ ಸ್ವಲ್ಪ ಸಾವಯವ ಗೊಬ್ಬರವನ್ನು ಜೊತೆಗೆ ಹಾಕಿದೆ ನಾನು. ಮತ್ತೆ ಅದರ ಬೆಳವಣಿಗೆ ಆಗ್ತಾ ಬರುವಾಗ ಅದು ಗಾಳಿಗೆ ಎಲ್ಲ ಬೀಳಬಾರದು ಅಂತ ಹೇಳುವ ದೃಷ್ಟಿಯಿಂದ ಅದಕ್ಕಾಗುವಂತ ಪ್ರಿಕಾಷನ್ ಅನ್ನು ನಾನು ಶುರುವಿಗೆ ಮಾಡಿಕೊಂಡಿದ್ದೆ. ಸರ್, ಅದಕ್ಕೆ ನೀರೆಲ್ಲ ಯಾವ ರೀತಿ ನೀವು ಕೊಡ್ತಾ ಇದ್ದೀರಿ? ನಾನು ಅದರ ಜೊತೆ ಉಪಬೆಳೆ ಎಲ್ಲ ತರಕಾರಿ ಎಲ್ಲ ಮಾಡುವ ಕಾರಣ ನಾನು ಅದಕ್ಕಾಗಿ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆಯನ್ನೇ ಅವತ್ತೇ ನಾನು ಅದಕ್ಕಾಗಿ ಮಾಡಿದ್ದೆ. ತರಕಾರಿಗಳಿಗೆ 2 ದಿನಕ್ಕೊಮ್ಮೆ ಬುಡಬುಡ ಹಿಡಿತಾ ಇದ್ರು, ಗೇರು ಕೃಷಿಗೆ ಮಾತ್ರ ವಾರಕ್ಕೊಂದೇ ಸರ್ತಿ ಬೇಕಾಗುದು ನೀರು. ಅದು ಸ್ಟ್ರೆಸ್ ಟೈಮಲ್ಲೆಲ್ಲ ನೀರು ಕೊಡ್ಲಿಕ್ಕಿಲ್ಲ. ಸಾಮಾನ್ಯ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಾತ್ರ ನಮಗೆ ಅದಕ್ಕೆ ನೀರು ಬೇಕಾಗುದು. ಬರಡು ಗುಡ್ಡೆ ಆದ ಕಾರಣ ಮಳೆಯ ನೀರೇ ಅದಕ್ಕೆ ಸಾಕಾಗ್ತದೆ. ಆದರೆ ಮಾರ್ಚ್, ಏಪ್ರಿಲ್, ಮೇಯಲ್ಲಿ ನಮ್ಮ ಈಲ್ಡಿಂಗ್ ಒಳ್ಳೆದಿರಬೇಕು ಹೇಳುವ ದೃಷ್ಟಿಯಿಂದ ನಾನು ಅದಕ್ಕೆ ಸ್ಪ್ರಿಂಕ್ಲರ್ ನೀರಾವರಿಯನ್ನು ನಾನು ಕೊಟ್ಟಿದ್ದೆ. ನಾನು ಅದು ತುಂಬಾ ವರ್ಷದಿಂದ ಯಾವಾಗಲೂ ಮಾರ್ಚ್, ಏಪ್ರಿಲ್, ಮೇ ಮಾತ್ರ, ವಾರದಲ್ಲಿ 1 ದಿವಸ 2 ಗಂಟೆ ಮಾತ್ರ, ಅದರ ಜಾಸ್ತಿ ಇಲ್ಲ, ವಾರದಲ್ಲಿ 1 ದಿವಸ. ಅದು ನಮಗೆ ಗೇರು ಕೃಷಿ ನಿಗಮದಿಂದ ನಮಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ರು, ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ. ಅದನ್ನು ಪ್ರಯೋಗ ಮಾಡಿದ್ದು ನಾನು. ಸ್ಪ್ರಿಂಕ್ಲರ್ ಪಾಯಿಂಟ್ ಆಗಲಿ ನೀರಾವರಿ ವ್ಯವಸ್ಥೆ ಯಾಕೆ ಮಾಡಿದ್ದು ಅಂತಾರೆ, ಅಲ್ಲಿ ತರಕಾರಿ ಜೊತೆಗೆ ಎಲ್ಲ ಬೆಳೆದ ಕಾರಣ ನೀರಾವರಿ ಅದಕ್ಕೂ ನಮಗೆ ಸುಲಭ ಆಗುವ ಕಾರಣ ನೀರಾವರಿ ವ್ಯವಸ್ಥೆಯನ್ನು ನಾನು ಮಾಡಿಕೊಂಡೆ. ನಾನು ಫಲ ಬಿಡುವ ಆ ಟೈಮಲ್ಲಿ ಅದನ್ನೆಲ್ಲ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಿ? ಒಂದು ಒಳ್ಳೆಯ ಒಂದು ಕೃಷಿಕರಿಗೆ ಏನು ಹೇಳುದಂತಾರೆ, ಈ ಫ್ಲವರಿಂಗ್ ಆಗುವ ಸಮಯದಲ್ಲಿ ನಾವು ಅದಕ್ಕೆ ನೀರು ಸ್ಪ್ರೇ ಕೊಟ್ಟರೆ ಅದರಲ್ಲಿ ಒಣಗಿದ ಹೂವು ಅಥವಾ ಕೀಟಗಳು ಎಲ್ಲ ಕೆಳಗೆ ಬೀಳ್ತದೆ. ಅದು ಸ್ವಲ್ಪ ಮನಸ್ಸು ಬೇಕು, ಅದರ ಜೊತೆಗೆ ಹೋಗುವಂತ ಮನಸ್ಸು. ಸ್ಪ್ರೇ ವಾಟರ್ ಸ್ಪ್ರೇ ಸಾಕು, ಪಂಪಲ್ಲಿ ಏನು ಬೇಕು ಅಂತಿಲ್ಲ. ಏನು ಪೈಪಲ್ಲಿ ನೀರು ಬರ್ತದೆ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಪಂಪಲ್ಲಿ ಮಾಡಿದ್ರೆ ಒಳ್ಳೇದೇ, ಆಗ ಅದರಲ್ಲಿ ಕೆಲವು ಈ ಟೀ ಸೊಳ್ಳೆ ಬಾರದ ಹಾಗೆ ಒಣಗಿದ ಕೆಲವು ಹೂವಿನ ಅದರ ಜೊತೆಗೆ ಇರ್ತದೆ, ಅದೆಲ್ಲ ಕೆಳಗೆ ಬೀಳ್ತದೆ ಈ ನೀರು ಸ್ಪ್ರೇ ಕೊಟ್ಟ ಕೂಡಲೇ. ಆಗ ಉಳಿದ ಈ ಬಂಚಿ ಯಾವಾಗ ಇದು ಗೇರು ಬೀಜ ಆಗ್ಲಿಕ್ಕೆ ಏನು ರೆಡಿ ಆಗ್ತದ ಅದಕ್ಕೆ ತುಂಬಾ ಕೀಟ ಬರೋದು ಕಡಿಮೆ ಆಗ್ತದೆ. ಅದು ನನ್ನ ಅನುಭವ ಒಂದು. ಅದು ಎಲ್ಲ ಕೃಷಿಕರಿಗೆ ಏನು ಹೇಳುವಂತ ಹೇಳಿದ್ರೆ, ನೀರು ಉಂಟು ಅಂತ ಒಮ್ಮೆಲೆ ಬಿಡಬಾರ್ದು. ಅದಕ್ಕೇನು ವಾರದಲ್ಲಿ ಒಂದು ದಿವಸ ಅದರ ಅಷ್ಟೇ ನೋಡಿಕೊಂಡು ಅದು ಫ್ಲವರಿಂಗ್ ಆದ ನಂತರ ನೀರು ಬಿಡುವ ಕ್ರಮ, ಅದರಿಂದ ಮುಂಚೆ ಬಿಡ್ಲಿಕ್ಕಿಲ್ಲ. ನೀವು ಗೇರು ಕೃಷಿಯಲ್ಲಿ ಯಾವ್ದಾದರೂ ನವೀನ ತಂತ್ರಜ್ಞಾನಗಳನ್ನು ಬಳಸಿದ್ದೀರಾ? ಸದ್ಯ ಅಂತದ್ದೇನು ಮಾಡಲಿಲ್ಲ ನಾನು, ಯಾವುದೇ ಹೊಸ ಮಾದರಿಯ ಇದರಲ್ಲಿ ಏನು ನಮ್ಮ ಇದರಲ್ಲಿ ಇಲ್ಲ. ಡ್ರಿಪ್ ಇರಿಗೇಷನ್ ಆ ತರ ಇಲ್ಲ. ನಮ್ಮಲ್ಲಿ ಸ್ಪ್ರಿಂಕ್ಲರ್ ನೀರಾವರಿ ಇದ್ದ ಕಾರಣ ನಾವು ಸ್ಪ್ರಿಂಕ್ಲರ್ ನೀರಾವರಿಯನ್ನೇ ಕೊಟ್ಟಿದ್ದೇವೆ. ಗೇರು ಬೆಳೆಗೆ ಬರುವಂತಹ ರೋಗಗಳು ಯಾವುದು ನಿಮ್ಮಲ್ಲೆಲ್ಲ, ಅದು ಯಾವ ರೀತಿ ನೀವು ಅದನ್ನು ಹತೋಟಿಗೆ ತರ್ತೀರಿ ರೋಗಗಳು ಬಂದ್ರೆ? ಗೇರು ಕೃಷಿಗೆ ಮೇನ್ ಬರುವುದೇ ಟೀ ಸೊಳ್ಳೆ, ಮೇನ್ ಕಾರಣವೇ ಟೀ ಸೊಳ್ಳೆ. ಅದನ್ನು ಕಂಟ್ರೋಲ್ ಮಾಡುವುದು ಸ್ವಲ್ಪ ಕಷ್ಟ. ಟೀ ಸೊಳ್ಳೆ ಬರುವ ಟೈಮಲ್ಲಿ ನಾವು ಅದರ ಜೊತೆನೆ ಇದ್ದುಕೊಂಡು ಅದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಅದಕ್ಕಾಗುವಂತ ಟ್ರೀಟ್ಮೆಂಟ್ ಅನ್ನು ನಾವು ಮಾಡಬೇಕಾಗ್ತದೆ. ಮತ್ತೆ ನೆಕ್ಸ್ಟ್ ಬರುವುದು ಪ್ರಕೃತಿ. ಗೇರು ಕೃಷಿ ಎಲ್ಲಿ ಬೇಕಾಗುವುದು ಪ್ರಕೃತಿಯ ಒಂದು ವ್ಯತ್ಯಾಸಗಳು. ಪ್ರಕೃತಿ ಅದಕ್ಕೆ ಒಲವಾಗಿ ಇದ್ದರೆ ಗೇರು ಕೃಷಿ ತುಂಬಾ ಚೆನ್ನಾಗಿ ಆಗ್ತದೆ. ಪ್ರಕೃತಿಯ ಇದು ಸರಿ ಇಲ್ಲ ಅಂತಾದ್ರೆ ಸ್ವಲ್ಪ ಗೇರು ಕೃಷಿಗೆ ಸ್ವಲ್ಪ ಅಡಚಣೆ. ಇತ್ತೀಚಿನ ದಿನಗಳಲ್ಲಿ ಅತಿ ತಾಪಮಾನದಿಂದಾಗಿ ಗೇರು ಕೃಷಿಯಲ್ಲಿ ಸ್ವಲ್ಪ ಅದರ ಆದಾಯ ಕಡಿಮೆ ಬರ್ತಾ ಇರ್ತದೆ. ಅತಿ ತಾಪಮಾನ, ಅತಿ ಬೇಗ ಮಳೆ, ಅದರ ನಿರ್ವಹಣೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಯಾವಾಗ ಅದರ ಬೆಳೆ ಶುರುವಾಗ್ತದ ಆಗ ಟೀ ಸೊಳ್ಳೆಯು ಅದರ ಜೊತೆಗೆ ಬರಲು ಶುರುವಾಗ್ತದೆ. ಅದನ್ನು ನಾವು ಹೇಗೆ ತಡೆಯುವಂತ ನೋಡ್ಕೊಳ್ಬೇಕಾಗ್ತದೆ. ಬೇರೆ ಏನು ಸಮಸ್ಯೆಗಳು ಅಷ್ಟೊಂದು ನನ್ನ ಇದರಲ್ಲಿ ನನಗೆ ಬಾಧಿಸಲಿಲ್ಲ. ನಾನು ಪ್ರಥಮವಾಗಿ ಅದಕ್ಕೆ ಒಂದು 3 ವರ್ಷದವರೆಗೆ ಸ್ವಲ್ಪ ವಿಷ ಸಿಂಪರಣೆಯನ್ನು ನಾನು ಮಾಡ್ತಾ ಇದ್ದೆ. ಯಾಕೆಂದ್ರೆ ವಿಷ ಸಿಂಪರಣೆ ಇಲ್ಲದೆ ಅಲ್ಲಿ ಯಾವುದು ಅದರ ಸಸಿಗಳಲ್ಲಿ ಕೆಲವು ಕೀಟಗಳ ಉಪದ್ರದಿಂದಾಗಿ ನಾವು ವಿಷ ಸಿಂಪರಣೆ ಅನಿವಾರ್ಯ ಆಗಿತ್ತು. ಮತ್ತೆ ಹಲವು ವ್ಯಕ್ತಿಗಳ ಒಡನಾಟ ಅದರಲ್ಲಿ ಕೇಳಿ ವಿಷ ಅಲ್ಲದೆ ಬೇರೆ ಯಾವುದು ಬಿಡಬಹುದು ಅಂತೆಲ್ಲ ಕೇಳಿದ ನಂತರ ಅದಕ್ಕೆ ಸಾವಯವ ಟೈಪ್ ಅಲ್ಲಿ ನಾನು ಸ್ಪ್ರೇ ಮಾಡ್ತಾ ಇದ್ದೆ. ಸ್ಲೋಲಿ ಒಂದು 5 ವರ್ಷ ನಂತರ ವಿಷ ಸಿಂಪರಣೆ ಬಿಟ್ಟು ಇಂದಿನವರೆಗೂ ವಿಷ ಸಿಂಪರಣೆ ಮಾಡ್ತಾ ಇರಲಿಲ್ಲ ನಾನು. ಪ್ರಥಮ ಅಲ್ಲಿ ತರಕಾರಿ ಬೆಳೆ ಇದ್ದ ಕಾರಣ ವಿಷ ಸಿಂಪರಣೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ನಾನು ಸಾವಯವ ಟೈಪ್ ಅಲ್ಲಿ ನಾನು ಅದಕ್ಕೆ ಸಿಂಪರಣೆ ಮಾಡಿದ ಕಾರಣ ಅದನ್ನೇ ನಾನು ಗೇರು ಕೃಷಿಗೆ ಪ್ರಯೋಗ ಮಾಡಿದೆ. ಅದರಿಂದ ನನಗೆ ತುಂಬಾ ಒಳ್ಳೆಯ ಬೆನಿಫಿಟ್ ಆಯ್ತು. ನಮಗೆ ಇಳುವರಿ ಎಲ್ಲ ಯಾವ ರೀತಿ ಬರ್ತಾ ಇದೆ ನಿಮಗೆ? ನಮ್ಮಲ್ಲಿ ಹೈ ಡೆನ್ಸಿಟಿ ಹಾಕಿದ ಕಾರಣ ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಿಕೊಂಡಿರ್ತಿದ್ದೆ. ಸೊ ಇಳುವರಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಎಷ್ಟು ಪ್ರೂನಿಂಗ್ ಮಾಡ್ತೇವೋ ಅಷ್ಟು ಚೆನ್ನಾಗಿ ಇಳುವರಿ ಬರ್ತಾ ಇತ್ತು. ಈಗ ನಿಮಗೆ ಎಷ್ಟು ಮರಗಳಿದೆ ಅದರ ಪ್ರಕಾರ ಎಷ್ಟು ಇಳುವರಿಯನ್ನು ನೀವು ಪಡಿತಾ ಇದ್ದೀರಿ? 2019 ನಾನು 250 ಸಸಿಯನ್ನು ಹೈಡೆನ್ಸಿಯಲ್ಲಿ ಹಾಕಿದ್ದೆ. ಆ 250ರಲ್ಲಿ 150 ಸಸಿ ಮಾತ್ರ ಹೈಡೆನ್ಸಿಟಿಯಲ್ಲಿ ಇದ್ದದ್ದು, ಮತ್ತೆ 100 ಸಸಿ ವಿಶಾಲ ಜಾಗ 22 ಅಡಿಗೊಂದಂತೆ ನಟ್ಟದ್ದು. ಈ ಭಾಸ್ಕರ ತಳಿಗೆ ಮತ್ತು ಉಳ್ಳಾಲ ತಳಿಗೆ ಹೈಡೆನ್ಸಿಟಿಯಲ್ಲಿ ಆಗುದಿಲ್ಲ. ನನ್ನ ಒಂದು ಅನುಭವದ ಪ್ರಕಾರ ಅದಾಗುದಿಲ್ಲ. VRIಗೆ ಮತ್ತು NDRಗೆ ಹೈಡೆನ್ಸಿಟಿಯಲ್ಲಿ ನಡ್ಲಿಕ್ಕೆ ಆಗ್ತದೆ. ಅದು ತುಂಬಾ ದೊಡ್ಡದಾಗಿ ಸಸಿ ಬೆಳೆಯುವುದಿಲ್ಲ, ಮತ್ತೆ ಅದರ ನಿರ್ವಹಣೆ ಬಾಳಿ ಸುಲಭ, ಮತ್ತೆ ಪ್ರತಿ ವರ್ಷ ಅದರ ಬೀಜವನ್ನು ಹೆಕ್ಕುವಂತ ಒಂದು ಪರಿಸ್ಥಿತಿಯಲ್ಲಿ ಸುಲಭ ಆಗ್ತದೆ. ಉಳ್ಳಾಲ ಮತ್ತು VRI ಸ್ವಲ್ಪ ದೊಡ್ಡ ಮರಗಳು ಆದ ಕಾರಣ ನಿರ್ವಹಣೆಗೆ ಏನು ಕಷ್ಟ ಇಲ್ಲ, ಆದ್ರೆ ಪುರಾಣ ಸ್ವಲ್ಪ ಕಷ್ಟ ಅದಕ್ಕೆ ಹೈ ಇದ್ದ ಕಾರಣ. ಮೇಂಟೆನೆನ್ಸ್ ಎಲ್ಲ ಸುಲಭವೇ. ಉಳ್ಳಾಲ ಮತ್ತು VRI ಗೇರು ಬೀಜ ಸ್ವಲ್ಪ ದೊಡ್ಡ ಬೀಜ ಇದ್ದ ಕಾರಣ ಅದಕ್ಕೆ ಹೈಡೆನ್ಸಿಟಿಯಲ್ಲಿ ನನ್ನ ಆಗ್ತಾ ಇರಲಿಲ್ಲ. VRI 3 ಮತ್ತು NDR ಸ್ವಲ್ಪ ಚಿಕ್ಕ ಬೀಜ ಇದು, ಅದರ ಈಲ್ಡಿಂಗ್ ತುಂಬಾ ಬೆಳೀತದೆ. ಗೇರು ಬೆಳೆಗೆ ಯಾವ ರೀತಿಯ ಹವಾಮಾನ ಸೂಕ್ತ ಅಂತ ಹೇಳ್ತೀರಿ? ಇಲ್ಲಿಯ ದಕ್ಷಿಣ ಕನ್ನಡದ ವಾತಾವರಣ ಬೆಳೆಗೆ ತುಂಬಾ ಸೂಕ್ತ ಅಂತೀರಾ? ನಾನು 2001 ಕೃಷಿ ಮಾಡ್ತಾ ಇರುವಾಗ ಹವಾಮಾನ ಅದಕ್ಕೆ ಬೇಕಾಗುವಾಗಿ ಇತ್ತು. ಇತ್ತೀಚಿನ ಒಂದು 4-5 ವರ್ಷಗಳಲ್ಲಿ ತಾಪಮಾನ ಜಾಸ್ತಿಯಿಂದಾಗಿ ಗೇರು ಕೃಷಿಗೆ ಸ್ವರೂಪ ಅಡಚಣೆ ಉಂಟಾಗಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಮಳೆ, ಅತಿ ತಾಪಮಾನ, ಅದು ಮಾತ್ರ ಒಂದು ದೊಡ್ಡ ಡ್ರಾಬ್ಯಾಕ್. ಇದಕ್ಕೆ ಬೇರೆ ಎಲ್ಲ ರೀತಿಯಲ್ಲಿ ಹವಾಮಾನ ತೊಂದರೆ ಇಲ್ಲ. ಗೇರು ಕೃಷಿಯಲ್ಲಿ ಉಳ್ಳಾಲದಲ್ಲಿ ಅತಿ ಬೇಗ ಆಗ್ತದೆ, ಭಾಸ್ಕರದಲ್ಲಿ ಸ್ವಲ್ಪ ಲೇಟ್ ಆಗ್ತದೆ. ಸ್ವಲ್ಪ ಲೇಟ್ ಅದು ಉಳ್ಳಾಲದಲ್ಲಿ ಅಕ್ಟೋಬರ್ ಲಾಸ್ಟ್ ಅಥವಾ ನವೆಂಬರ್ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಜನವರಿಯಲ್ಲಿ ಅಂತೂ ಈಲ್ಡಿಂಗ್ ಸಾಧಾರಣ ಮುಗಿತಾ ಬರ್ತದೆ ಅದರಲ್ಲಿ. ಅದೇ ಭಾಸ್ಕರದಲ್ಲಿ ಸ್ವಲ್ಪ ಲೇಟ್ ಆಗಿ ಹೂ ಬಿಡುದು, ಲೇಟ್ ಆಗಿ ಇಳುವರಿ ಬರ್ತದೆ. ಅದು ಸಾಧಾರಣ ಮೇ ಎಂಡಿನವರೆಗೂ ಭಾಸ್ಕರದಲ್ಲಿ ಇರ್ತದೆ. ಈ ಪ್ರಕೃತಿ ವಿಕೋಪ, ಅದಕ್ಕಾಗಿ ನಾವು ಕೃಷಿಕರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲವನ್ನು ಭಾಸ್ಕರನೇ ಹಾಕಬಾರದು, ಎಲ್ಲವನ್ನು ಉಳ್ಳಾಲವೇ ಹಾಕಬಾರದು. ಸ್ವಲ್ಪ ವೆರೈಟಿಯನ್ನು ತಗೊಂಡು ನಾವು ಗೇರು ಕೃಷಿ ಸಂಸ್ಥೆಯಿಂದ ನಮಗೆ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಂಡು ನಡ್ಕೊಂಡ್ರೆ ನಮಗೆ ಅದು ತುಂಬಾ ಸುಲಭ. ನಿಮ್ಮ ಬೆಳೆಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಇದೆ? ಮಾರುಕಟ್ಟೆ ಅತಿ ಹೆಚ್ಚು ನಾನು ಉಪ್ಪಿನಂಗಡಿಯಲ್ಲಿ ಮಾರುಕಟ್ಟೆ ತೊಂದರೆ ಇಲ್ಲ ನಮಗೆ ಎಲ್ಲ ರೀತಿಯಲ್ಲೂ. ಆದ್ರೂ ನಾವು ಏನ್ ಮಾಡ್ತೇವೆ ಅಂದ್ರೆ, ಯಾರು ಬಲ್ಕ್ ತಗೊಳ್ಳುವವರು ಇರ್ತಾರ, ಚಿಕ್ಕ ಚಿಕ್ಕ ಅಂಗಡಿಯಿಂದ ಪರ್ಚೇಸ್ ಮಾಡ್ತಾರ, ಅವರನ್ನು ನಾನು ಹಿಡ್ಕೊಂಡು ಅವರಿಗೆ ನಾನು ಕೊಡ್ತಾ ಇದ್ದೆ. ಅದು ನಮಗೆ ಪ್ಲಸ್. ಅಂಗಡಿಯಲ್ಲಿ ನಾವೀಗ 100 ರೂಪಾಯಿ ಕೊಟ್ರೆ ಆ ಬಲ್ಕ್ ತೆಗೆಯುವವನು 110 ಪರ್ಚೇಸ್ ಮಾಡ್ತಾನೆ. ಆ ತರದ ವ್ಯತ್ಯಾಸವನ್ನು ನೋಡಿಕೊಂಡು ಜನಗಳನ್ನು ಭೇಟಿ ಮಾಡಿ ಎಲ್ಲಿ ಜಾಸ್ತಿಗೆ ತಗೊಳ್ತಾರೆ ಅದನ್ನು ನೋಡಿ ನಾವು ಕೊಡಬೇಕಾಗ್ತದೆ. ಮತ್ತೆ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡಬಾರ್ದು, ಅದನ್ನು ಚೆನ್ನಾಗಿ ಒಣಗಿಸಿ ಸಾರ್ಟ್ ಔಟ್ ಮಾಡಿ ಎಲ್ಲ ಕೊಡಬೇಕು. ಅದೇ ಅಂಗಡಿಗಳಲ್ಲಿ ನಾವು ಲೋಕಲ್ ಅಂಗಡಿಗಳಿಗೆ ಕೊಡುವುದಿದ್ರೆ ಸಾರ್ಟ್ ಔಟ್ ಮಾಡುವುದಿಲ್ಲ, ನಾವು ಕೊಂಡೋಗಿ ಡಂಪ್ ಮಾಡ್ತೇವೆ. ಆಗ ನ್ಯಾಚುರಲಿ ಅದಕ್ಕೆ ರೇಟ್ ಕಡಿಮೆ ಬೀಳ್ತದೆ. ಅದೇ ಅಂಗಡಿಯಿಂದ ಪರ್ಚೇಸ್ ಮಾಡುವ ಮೀಡಿಯೇಟರ್ ಇರ್ತಾರೆ, ಅವರನ್ನು ಸ್ವಲ್ಪ ನೋಡಿಕೊಂಡು ನಾವು ಎಲ್ಲಿದ್ದಾರೆ, ಯಾರು ಪರ್ಚೇಸ್ ಮಾಡ್ತಾರೆ ಅದನ್ನು ಸ್ವಲ್ಪ ಸರ್ವೆ ಮಾಡಿ ನಾವು ನೇರವಾಗಿ ಅವರಿಗೆ ನಾವು ಕೊಟ್ಟರೆ ನಮಗೆ ಅದರಿಂದ ತುಂಬಾ ಬೆನಿಫಿಟ್ ಬರ್ತದೆ. ಕೃಷಿಕರಿಗೆ ಸಮಸ್ಯೆ ಇರುವುದು ಅದು ಮಾತ್ರ. ಈ ನೇರ ತಗೊಳ್ಳುವವರು ಇದ್ರೆ ನಮಗೆ ಕೃಷಿಕರಿಗೆ ಏನಾದ್ರು ಸ್ವಲ್ಪ ಉಪಯೋಗ ಸಿಗ್ತದೆ. ನೀವು ಈ ಭಾರತೀಯ ಗೇರು ಸಂಶೋಧನಾ ಕೇಂದ್ರದಿಂದ ಕೊಡಲ್ಪಡುವ ಯಾವ್ದಾದ್ರು ಯೋಜನೆಗಳ ಫಲಾನುಭವಿಗಳಾಗಿದ್ದೀರಾ? ಒಳ್ಳೆಯ ಕ್ವಶನ್ ಮೇಡಮ್. 2014 ಗೇರು ಕೃಷಿ ಪುತ್ತೂರು ಗೇರು ಸಂಸ್ಥೆಯಿಂದ ಬೆಳೆಗಾರರಿಗೆ ಒಂದು ಫರ್ಟಿಲೈಸರ್ ಕೊಡೋದು ಅಥವಾ ಅದರ ಮೇಂಟೆನೆನ್ಸ್ ಮಾಡುವಂತ ಒಂದು ಅದಕ್ಕಾಗುವಂತ ಹಣ ಕೊಡೋದು, ಕಳೆ ತೆಗೆಯಲು ನಿರ್ವಹಣೆ ಮಾಡಲು ಮತ್ತು ಅದಕ್ಕಾಗುವಂತ ಫರ್ಟಿಲೈಸರ್ ಹಾಕುವಂತ ಒಂದು ಇದೆ ಸ್ಕೀಮ್ ಅಲ್ಲಿ ನಾನು ಭಾಗಿಯಾಗಿದ್ದೆ. ನನಗೆ ತುಂಬಾ ಉಪಕಾರವನ್ನು ಮಾಡಿದ್ದಾರೆ. ಆ ಟೈಮಿಗೆ ಸುಮಾರು 2-3 ವರ್ಷ ನಮಗೆ ಇಲ್ಲಿ ಈ ಸಂಸ್ಥೆಯಿಂದ ಅದಕ್ಕಾಗುವಂತ ಅನುದಾನವನ್ನು ಅವರು ಹಣದ ರೂಪದಲ್ಲಿ ಕೊಟ್ಟಿದ್ರು. ಅದನ್ನು ಬಂದು ಮನೆಯಲ್ಲಿ ಬಂದು ನೋಡಿ ಯಾವ ತರ ಅದನ್ನು ಯುಟಿಲೈಸ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿಕ್ಕೂ ಬಂದಿದ್ರು. ಮತ್ತೆ ತುಂಬಾ ಒಡನಾಟದಿಂದ ಅವರು ನಮಗೆ ಸಹಾಯ ಹಸ್ತ ಮಾಡಿದ್ದಾರೆ. ಮಾತ್ರ ಪ್ರತಿಯೊಂದು ವಿಧದಲ್ಲಿಯೂ ಸುಮಾರು ಸಲ ನಮ್ಮ ಗೇರು ತೋಟಕ್ಕೆ ಬಂದು ಭೇಟಿ ಕೊಟ್ಟು ಅದರಲ್ಲಿ ಯಾವ ನಿರ್ವಹಣೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಹೀಗೀಗ ಮಾಡಿ ಅಂತ ಹೇಳಿ ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ದಾರೆ. ಅದು ನಮಗೆ ವಿಜ್ಞಾನಿಗಳಿಂದ ಸಿಕ್ಕಿದ ಅತಿ ತುಂಬಾ ಪ್ರೋತ್ಸಾಹ. ಗೇರು ಸಂಶೋಧನಾ ಕೇಂದ್ರದಿಂದ ಎಷ್ಟು ಸಮಯದವರೆಗೆ ನಿಮಗೆ ಗಿಡಗಳಿಗೆ ಆರೈಕೆಗೆ ಸಹಾಯ ಲಭಿಸುತ್ತದೆ? ಅದು ಗೇರು ಕೃಷಿ ನಿಗಮದವರ ಒಂದು ಪ್ರೊಸೀಜರ್ ಇದೆ. ನನಗೆ ತಿಳಿದ ಪ್ರಕಾರ ಗೇರು ಕೃಷಿಗೆ ಒಬ್ಬರಿಗೆ ಎಲ್ಲವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮಂತೆ ಎಲ್ಲ ಕೃಷಿಕರು ಇರ್ತಾರೆ, ಎಲ್ಲರಿಗೂ ಸಹಾಯಧನವನ್ನು ಬೇರೆ ಬೇರೆ ಸ್ಲಾಟ್ ಅಲ್ಲಿ ಕೊಡ್ತಾರೆ. ಒಂದು ಅಷ್ಟು ಜನರಿಗೆ ಈ ವರ್ಷ ಸಿಕ್ಕಿದ್ರೆ 2 ವರ್ಷ ಅವ್ರು ಕೊಡ್ತಾರೆ. ನೆಕ್ಸ್ಟ್ ಇಯರ್ ಒಂದಷ್ಟು ಜನ ಇಟ್ಕೊಂಡು ಅವರಿಗೆ ಒಂದು 2 ವರ್ಷ ಕೊಡ್ತಾರೆ. ಅವರು ಯಾರನ್ನು ಆಯ್ಕೆ ಮಾಡ್ತಾರಾ, ಅವರು ನಮ್ಮ ತೋಟಕ್ಕೆ ಬಂದು ಭೇಟಿ ನೀಡಿ ಅಲ್ಲಿ ಯಾವ ತರ ಇದೆ, ಸುಮ್ಮನೆ ಅವನು ಉಪಯೋಗ ಮಾಡ್ತಾ ಇದ್ದಾನ ಅಥವಾ ನಿಜವಾಗ್ಲೂ ಹಾಕ್ತಾ ಇದ್ದಾನ, ತುಂಬಾ ಒಡನಾಟದಿಂದ ಅವರು ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ, ಬಂದು ನೋಡ್ತಾನೆ ಇರ್ತಾರೆ. ಸೊ ಹಾಗೆ ನನ್ನ ಇದರಲ್ಲಿ ನನಗೆ ಒಂದೇ ಸರ್ತಿ ಸಿಕ್ಕಿತ್ತು ನನ್ನ ಸ್ಲಾಟ್ ಅಲ್ಲಿ. ಹಾಗೆ ಅದೇ ತರ ಬೇರೆ ಬೇರೆ ಜನರಿಗೆ ಬೇರೆಯವರಿಗೆ ಎಲ್ಲ ಸ್ಲಾಟ್ ಅಲ್ಲಿ ಸಿಕ್ಕಿದೆ ಎಲ್ರಿಗೂ. ನಿಮಗೆ ಮಾರುಕಟ್ಟೆ ಮಾಡ್ಲಿಕ್ಕೆ ಏನಾದರೂ ಸಹಾಯ ಸಿಗ್ತದ ಅಲ್ಲಿಂದ? ಮಾರುಕಟ್ಟೆ ಮಾಡ್ಲಿಕ್ಕೆ ಗೇರು ಕೃಷಿ ನಿಗಮದಿಂದ ನಾನೇನು ಇಷ್ಟವರೆಗೆ ಪಡ್ಕೊಂಡಿಲ್ಲ. ಆದ್ರೆ ಅವರು ಕೆಲವು ಯಾರು ಮೇನ್ ಪರ್ಚೇಸರ್ ಅವರನ್ನೆಲ್ಲ ನಮಗೆ ಸೂಚನೆ ಮಾಡ್ತಾ ಇದ್ರು, ಇಂಥವ್ರು ಸ್ವಲ್ಪ ಮೇನ್ ತಗೊಳ್ತಾರೆ ಅಂತವರಲ್ಲಿ ಕಾಂಟ್ಯಾಕ್ಟ್ ಆಗಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಇದ್ರೆ ಅವ್ರಿಗೆ ಕೊಡಬಹುದು. ಮತ್ತೆ ಅದನ್ನು ಯಾವ ರೀತಿ ನಾವು ಬಿದ್ದದನ್ನು ಮಾತ್ರ ಹಾಕ್ತೇವ, ಕೊಯ್ದು ಅದನ್ನು ಕೊಯ್ದಾದ ಕೂಡ ಅದಕ್ಕೊಂದು ಸ್ವಲ್ಪ ಎಳತ್ತು ನಮ್ಮನೆ ಇರುತ್ತೆ. ಸೊ ಈ ಬಿದ್ದದನ್ನು ಮಾತ್ರ ಹಾಕಿದ್ರೆ ವೆಯ್ಟ್ ಜಾಸ್ತಿ ಇರ್ತದೆ, ಅಂತ ಬೀಜಗಳಿಗೆ ಸ್ವಲ್ಪ ರೇಟು ಜಾಸ್ತಿ ಇರ್ತದೆ. ಹಾಗೆ ಅವ್ರ ಸೂಚನೆ ಅಲ್ಲಿ ವಿಜ್ಞಾನಿಗಳ ಒಡನಾಟ ಇರುವ ಕಾರಣ ಅವ್ರು ನಮಗೆ ಸೂಚನೆ ಕೊಡ್ತಾ ಇದ್ರು, ಇಂತ ಇಂಥವ್ರು ತಗೊಳ್ತಾರೆ ಅಂತ. ಹಾಗೆ ನಾವು ಅದವರಿಗೆ ಕೊಡ್ತಾ ಇದ್ದೇವೆ. ಸರ್, ನೀವು ಗೇರು ಬೀಜ ಸಂಸ್ಕರಣೆ ಎಲ್ಲ ಯಾವ ರೀತಿಯಲ್ಲಿ ಮಾಡ್ತೀರಿ? ಗೇರು ಸಂಸ್ಕರಣೆ ಹೇಗೆಂದ್ರೆ, ನಮ್ಮ ಈ ಗುಡ್ಡ ತೋಟದಲ್ಲಿ ಸ್ವಲ್ಪ ಹಂದಿಗಳ ಉಪದ್ರ ಮತ್ತೆ ಈ ಕೋತಿಗಳ ಉಪದ್ರ ಎಲ್ಲ ಜಾಸ್ತಿ ಇರುವ ಕಾರಣ ಗೇರು ಬೀಜವನ್ನು ಹೆಕ್ಕುದು ದಿನ ಸಂಜೆ ಒಳಗಡೆ ಆದ್ರೆ ತುಂಬಾ ಉತ್ತಮ. ಇಲ್ಲದಿದ್ರೆ ಮರುದಿವಸಕ್ಕೆ ನಮಗೆ ಅದರ ಹಂದಿಗಳೆಲ್ಲ ತಿನ್ನುವ ಕಾರಣ ನಮಗೆ ಕ್ವಾಂಟಿಟಿ ಕಡಿಮೆ ಸಿಗ್ತದೆ. ದಿನ ಸಂಜೆಗೆ ನಾವು ಅದನ್ನು ಫಿನಿಶ್ ಮಾಡಿದ ಕೆಲಸ ಏನು ಬಿದ್ದ ಬೀಜವನ್ನು ನಾವು ಹೆಕ್ತೇವ ಅದು ನಮಗೆ ಪ್ಲಸ್ ಆಗಿರ್ತದೆ. ನಿರ್ವಹಣೆಯಲ್ಲಿ ಏನು ಅಷ್ಟು ದೊಡ್ಡ ಕಷ್ಟ ಸಿಕ್ಕಿರಲಿಲ್ಲ, ಗೊತ್ತಾಗ್ತಾ ಇಲ್ಲ, ಸುಲಭವೇ ಇದೆ. ಒಂದು ಸರಿಯಾಗಿ ಒಂದು 3 ದಿನ ಅದನ್ನು ಬಿಸಿಲಿಗೆ ಹಾಕಿ ಚಂದ ಬಿಸಿಲಿಗೆ ಹಾಕಿ ಅದು ಡ್ರೈ ಆಗುವಂತ ಕಲರ್ ಚೇಂಜ್ ಆಗ್ತದೆ, ವೈಟ್ ಇಂದ ಸ್ವಲ್ಪ ರೆಡ್ಡಿಶ್ ಟೈಪ್ ಬರ್ತದೆ. ಅಂತ ಬೀಜದ ಒಳ್ಳೆ ಕ್ವಾಲಿಟಿ ಇರ್ತದೆ, ಅದಕ್ಕೆ ಡಿಮಾಂಡ್ ಇರ್ತದೆ. ನೀವು ಗೇರು ಮೌಲ್ಯವರ್ಧನೆ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಇಷ್ಟರವರೆಗೆ ಅದಕ್ಕೆ ಇಳಿಲಿಲ್ಲ, ನಾನು ಮೌಲ್ಯವರ್ಧನೆ ಬಗ್ಗೆ ಯಾವುದೇ ಇದಕ್ಕೆ ಇಳಿಲಿಲ್ಲ. ನಮ್ದು ಸ್ವಲ್ಪ ಹಳ್ಳಿ ಪ್ರದೇಶ ಆದ ಕಾರಣ ಅಲ್ಲಿಂದ ಮೌಲ್ಯವರ್ಧನೆಗೆ ಅದನ್ನು ತಗೊಂಡು ಹೋಗುವಂತದ್ದು ತಗೊಂಡು ಹೋಗುವವರಿಗೂ ಬಂದು ತಗೊಂಡು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ. ಸೊ ಅದಕ್ಕೂ ನಾನು ಇಷ್ಟವರೆಗೆ ನಾನು ಹೋಗ್ಲಿಲ್ಲ ಇದಕ್ಕೆ ಮೌಲ್ಯವರ್ಧನೆಗೆ. ಸರ್, ನೀವು ನಿಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಹಂಚುವ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿಪಟ್ಟಿದೀವಿ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ. ಪ್ರಥಮವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು 2003 ನಮ್ಮ ತೋಟಕ್ಕೆ ಭೇಟಿ ನೀಡಿದ್ರು. ಆಗ ನಾವು ಅವರಿಗೆ ಅಲ್ಲಿ ಸುಮಾರು ಕೃಷಿಕರು, 100 ಕೃಷಿಕರು ನಮ್ಮ ಮನೆಗೆ ಬಂದು ಯಾವ ತರ ನೆಟ್ಟಿದ್ದಾರೆ, ಯಾವ ತರ ಮಾಡಬೇಕು, ಯಾವ ತರ ಅದನ್ನು ಜಾಗೆಯನ್ನು ಪ್ರಿಪೇರ್ ಮಾಡಿರ್ಬೇಕು ಅದರ ಬಗ್ಗೆ ಒಂದು ಮಾತಾಡಿದ್ದೇನೆ ನಾನು. ತುಂಬಾ ಅದು ಕೃಷಿಕರಿಗೆ ಉಪಯೋಗವೂ ಆಗಿದೆ. ಅನಂತರ ಮೂಡಿಗೆರೆಯಲ್ಲಿ ಅಲ್ಲಿಯ ಕೃಷಿಕರಿಗೆ ನನ್ನ ಗೇರು ಕೃಷಿಯಲ್ಲಿ ನನ್ನ ಅನುಭವ ಮತ್ತು ನಾನು ಯಾವ ರೀತಿ ಬೆಳೆದೆ ಅದರ ಬಗ್ಗೆ ಒಂದು ಮಾತಾಡಲು ನಾನೊಂದು ಮೂಡಿಗೆರೆಗೆ ಹೋಗಿದ್ದೆ. ನಾನು ಅದು ನಮಗೆ ಗೇರು ಕೃಷಿ ನಿಗಮ ಪುತ್ತೂರಿಂದವೇ ನಮಗೆ ಸಜೆಸ್ಟ್ ಮಾಡಿ ಅಲ್ಲಿಗೆ ಕಳಿಸಿದ್ದು. ಅಲ್ಲಿ ಒಂದ್ಸತಿ ನಾನು ನನ್ನ ಅನುಭವವನ್ನು ಅಲ್ಲಿಯ ಕೃಷಿಕರಿಗೆ ಹಂಚಿ ಬಂದಿದ್ದೇನೆ. ಸರ್, ಈಗ ಗೇರು ಉಪಬೆಳೆಯಾಗಿ ಬೆಳೆಸುವುದು ತುಂಬಾ ಲಾಭದಾಯಕ ಅಂತ ನಿಮ್ಮ ಪ್ರಕಾರ ಹೇಳ್ಬಹುದಾ? ನನ್ನ ಪ್ರಕಾರ ಗೇರು ಉಪಬೆಳೆಯಾಗಿ ಧಾರಾಳವಾಗಿ ನೋಡಬಹುದು, ಅದರಿಂದ ಒಳ್ಳೆಯ ಲಾಭವೂ ಇದೆ. ಆದರೆ ಸಮಸ್ಯೆ ಏನಂದ್ರೆ ಪ್ರಕೃತಿ ವಿಕೋಪದಿಂದ ಆದ ವ್ಯತ್ಯಾಸಗಳಿದ್ರೆ ಮಾತ್ರ ಸ್ವಲ್ಪ ಸಮಸ್ಯೆ ಅಷ್ಟಲ್ಲದೆ ಬೇರೇನು ನನ್ನ ಅನುಭವಕ್ಕೆ ಬರಲಿಲ್ಲ. ಯಾಕೆಂದ್ರೆ ಇದು ಕೇವಲ ಒಂದು 4 ಕೆಲಸ ಇರೋದು, ಯಾವುದು ಗೇರು ಬೀಜ ಹಣ್ಣಾಗ್ತದೆ ಅದನ್ನು ಕೊಯ್ಯೋದು, ಅದನ್ನು ಹೆಕ್ಕಿ ಮನೆಗೆ ತರೋದು, ಅದನ್ನು ಸಾರ್ಟ್ ಔಟ್ ಮಾಡೋದು, ಮತ್ತೆ ಅದನ್ನು ಮಾರಾಟ ಮಾಡೋದು. ದೊಡ್ಡ ಬರ್ಡನ್ ಏನು ನಮಗೆ ಗೊತ್ತಾಗಲಿಲ್ಲ. ನಿಜ ಉಪಬೆಳೆಯಾಗಿ ಧಾರಾಳವಾಗಿ ಮಾಡಬಹುದು, ಆದರೆ ಅದರ ಜೊತೆಯಾಗಿ ಉಪಬೆಳೆಯಾಗಿ ಅದನ್ನು ಕೇರ್ಲೆಸ್ ಆಗಿ ಇರಬಾರ್ದು. ಅದನ್ನು ಒಳ್ಳೆಯ ಉಳಿದ ಕೃಷಿಗಳಿಗೆ ಏನು ನಾವು ಪ್ರಾಧಾನ್ಯತೆ ಕೊಡ್ತೇವೆ ಅದೇ ರೀತಿ ಇದರ ಜೊತೆಗೂ ನಾವು ಸ್ವಲ್ಪ ಪ್ರಾಧಾನ್ಯತೆ ಕೊಟ್ಟು ನೋಡಿಕೊಂಡಿದ್ರೆ ನನ್ನ ಅಂದಾಜು ಪ್ರಕಾರ ಏನು ಲಾಭದಾಯಕ ಅಲ್ಲ ಅಂತ ಹೇಳುವಾಗಿಲ್ಲ, ಒಳ್ಳೆ ಲಾಭದಾಯಕವೇ. ಮತ್ತೆ ಮಾರ್ಕೆಟ್ನ ಅದರ ದರ ನಿಗದಿ ಮಾಡುವುದು ನಮ್ಮ ಕೈಯಲ್ಲಿಲ್ಲ. ಅದು ದರ ಹೇಗಿರ್ತದೆ ಅದರ ಮೇಲೆ ನಮ್ಮ ಲಾಭವನ್ನು ಪರಿಗಣನೆ ತಗೊಳ್ಳಿಕ್ಕಾಗ್ತದೆ. ಭವಿಷ್ಯದಲ್ಲಿ ಗೇರು ಬೆಳೆ ಮಾಡುವಂತವರಿಗೆ ಯುವ ಪೀಳಿಗೆಗೆ ನೀವು ಯಾವ ರೀತಿ ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ನಿಜವಾಗಿ ಗೇರು ಕೃಷಿಯಷ್ಟು ಒಳ್ಳೆಯದು ಪ್ರಕೃತಿ ವಿಕೋಪ ಅಥವಾ ಪ್ರಾಣಿಗಳ ಉಪದ್ರ ಯಾವುದು ಇಲ್ಲದ್ರೆ ಗೇರು ಕೃಷಿಯಷ್ಟು ಒಳ್ಳೇದು ಯಾವುದು ಇಲ್ಲ. ಯಾಕೆಂದ್ರೆ ಇದು ಕೇವಲ 6 ಮಾತ್ರ ಅದರ ಒಡನಾಟ ಅಲ್ಲಿ ಇರೋದು ನಾವು, ಮತ್ತೆ ನಡು ನಡುವಲ್ಲೇ ಉಳಿದ ಇಡೀ 12 ಕೆಲವು ದಿನಗಳು ಮಾತ್ರ ಅಲ್ಲಿ ಹೋಗಿ ಅದಕ್ಕೇನು ಬಾಧೆಗಳಿದೆ ಅದನ್ನು ನೋಡ್ಕೊಂಡು ಬಂದ್ರೆ ಆಯ್ತಷ್ಟೇ. ಬೇರೇನು ಅದರ ಜೊತೆ ಜೊತೆ ಇದ್ದುಕೊಂಡು ಇಡಬೇಕು ಅಂತಿಲ್ಲ. ಕೇವಲ ಅಕ್ಟೋಬರ್ನಿಂದ ಮೇ 15 ಅಥವಾ ಜೂನ್ 15 ಅದರ ಜೊತೆಯಲ್ಲಿ ಸ್ವಲ್ಪ ಇರಬೇಕಾಗ್ತದೆ. ಅಕ್ಟೋಬರ್ ಅಲ್ಲಿ ಸ್ವಲ್ಪ ಕೀಟಗಳ ಬಾಧೆಗಳು ಜಾಸ್ತಿ ಇರುವ ಕಾರಣ ಅದನ್ನು ನಾವು ಸ್ವಲ್ಪ ಅದರ ಜೊತೆಗೆ ಇರಬೇಕು. ಕೀಟಗಳು ಯಾವ ರೀತಿ ಅದಕ್ಕೆ ಅಟ್ಯಾಕ್ ಆಗಿದೆ, ಮತ್ತೆ ಯಾವ ರೀತಿ ಫ್ಲವರಿಂಗ್ ಆಗ್ತಾ ಇದೆ, ಯಾವ ಸ್ಪ್ರೇ ಮಾಡಲಿಕ್ಕೆ ಕೊಟ್ಟರೆ ಒಳ್ಳೆಯದು, ಇದನ್ನೆಲ್ಲ ಸ್ವಲ್ಪ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ನೋಡಬೇಕು. ಡಿಸೆಂಬರ್ ಅಲ್ಲಿ ಅಕಾಲಿಕ ಮಳೆಯಿಂದಾಗಿ ಸ್ವಲ್ಪ ತೊಂದರೆ ಕೊಡ್ತದೆ, ಅದಕ್ಕೆ ಆಕ್ಚುಲಿ ಡಿಸೆಂಬರ್ ಸ್ವಲ್ಪ ಸ್ಟ್ರೆಸ್ ಕೊಡುವಂತಹ ಟೈಮ್. ನವೆಂಬರ್ ಡಿಸೆಂಬರ್ ಸ್ವಲ್ಪ ಮಳೆಯ ಅಂಶ ಕಡಿಮೆ ಇದ್ರೆ ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಸಿಗ್ತದೆ. ಮತ್ತೆ ಜನವರಿಯಿಂದ ನಂತರ ಹೇಗೂ ಮಳೆ ತುಂಬಾ ಬರೋದು ಕಡಿಮೆ ಇರ್ತದೆ. ಸೊ ಅದು ಆಟೋಮೆಟಿಕ್ ಸ್ಟ್ರೆಸ್ ಬರ್ತದೆ. ಮತ್ತೆ ಅತಿ ಕಡಿಮೆ 365 ಅತಿ ಕಡಿಮೆ ದಿನಗಳಲ್ಲಿ ನಾವು ಅದರ ಜೊತೆಗೆ ಇದ್ರೆ ಸಾಕಾಗ್ತದೆ. ಕೃಷಿ ಅಂತ ಹೇಳಿದ್ರೆ ಯಾವುದೇ ಒಂದೇ ಬಗೆಯ ಕೃಷಿ ಇರಬಾರ್ದು ಅಂತ ನಮ್ದೊಂದು ಇದು. ಕೆಲವು ಸಲ ಗೇರು ಕೃಷಿ ಗೇರು ಬೆಳೆಗೆ ಒಳ್ಳೆ ರೇಟ್ ಸಿಗ್ತದೆ, ಗೇರು ಸಲ ಇರುವುದಿಲ್ಲ, ಅಡಿಕೆಗೆ ಒಳ್ಳೆದಿರ್ತದೆ, ಮತ್ತೊಂದಕ್ಕೆ ಹೀಗೆ ವ್ಯತ್ಯಾಸಗಳು ಇರ್ತದೆ. ಸೊ ನಾವು ಗೇರು ಕೃಷಿಯನ್ನು ಒಂದು ಮಿಶ್ರ ಕೃಷಿಯಲ್ಲಿ ಸೇರಿಕೊಂಡು ಬೆಳೆ ಮಾಡಿದರೆ ನಮಗೆ ಅದರಲ್ಲಿ ಒಳ್ಳೆಯ ಲಾಭವೂ ಬರ್ತದೆ. ಪ್ರಥಮ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಲೇಬರ್ ಸ್ವಲ್ಪ ಜಾಸ್ತಿ, ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ, ಪ್ರಾಕೃತಿಕ ವಿಕೋಪ ಇರ್ತದೆ, ಸೊ ಅದಕ್ಕೋಸ್ಕರ ಬೆಳೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ. ಮಾರುಕಟ್ಟೆಯಲ್ಲಿ ದರಗಳು ವ್ಯತ್ಯಾಸಗಳು ಇರ್ತದೆ. ಕೃಷಿಕರು ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಮಾಡಿ ಕಳಿಸಿದ ಕೂಡಲೇ ಗೇರು ಕೃಷಿಯಲ್ಲಿ ಗೇರಿಗೆ ಬರುವಂತ ರೇಟು ಸ್ವಲ್ಪ ವ್ಯತ್ಯಾಸಗಳು ಬರ್ತದೆ. ಮಿಶ್ರ ಕೃಷಿ ಮಾಡುವಾಗ ಗೇರುವನ್ನು ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಮಾಡಿಸಿದ್ರೆ ನಮಗೆ ನಷ್ಟ ಆಗುವುದಿಲ್ಲ. ಕೃಷಿ ಅಂದ್ರೆ ಕೂಡಲೇ ಮಿಶ್ರ ಕೃಷಿ ಇದ್ರೆ ನಾವು ಮಿಶ್ರ ಕೃಷಿಯ ಜೊತೆಗೆ ನಾವು ಗೇರುವನ್ನು ನಾವು ಹಾಕುವಾಗ ಯುವ ಜನಾಂಗಕ್ಕೆ ಯಾವ ತರ ಅದನ್ನು ಮೇಂಟೆನೆನ್ಸ್ ಮಾಡಬೇಕು, ಮತ್ತೆ ಈ ಗುಡ್ಡದಲ್ಲಿ ಗೇರು ಪ್ರಥಮ ಗುಡ್ಡದಲ್ಲೇ ಬೆಳೆಯುವ ಕಾರಣ ನಮ್ಮ ದಕ್ಷಿಣ ಕನ್ನಡ ಮತ್ತು ಈಚೆ ಉಡುಪಿಲಿ ಗುಡ್ಡದಲ್ಲಿ ಆ ಹೆಚ್ಚಿನ ಬೆಳೆಯನ್ನು ಗೇರು ಮಾಡುದು. ಅಂದ್ರೆ ಗೇರು ಕೃಷಿಯನ್ನು ಯಾವಾಗಲೂ ಅವರು ಬೇಡದ ಜಾಗೆಯಲ್ಲೇ ನಡುವ ಕಾರಣ ಅದನ್ನು ಅದರ ಜೊತೆ ಜೊತೆಗೆ ಇದ್ರೆ ಉಳಿದ ಕೃಷಿಯ ಜೊತೆ ಹೇಗೆ ನಾವು ಇನ್ವಾಲ್ವ್ಮೆಂಟ್ ಇರ್ತೇವೆ ಹಾಗೆ ಗೇರು ಕೃಷಿಯ ಜೊತೆ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ನಮಗೆ ಅದನ್ನು ನಾವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಯುವಜನಾಂಗಕ್ಕೆ ಹೇಳುದೇನಂತಂದ್ರೆ ನಾವು ಉಳಿದ ಕೃಷಿಯನ್ನು ಕೃಷಿ ಮಾಡುವಾಗ ಅದರ ಜೊತೆ ಹೇಗಿರ್ತೇವೆ ಅದೇ ರೀತಿ ಪ್ರಾಧಾನ್ಯತೆ ಗೇರು ಕೃಷಿಗೂ ಕೊಟ್ರೆ ಅದರಿಂದ ಅಂತ ಒಂದು ಉತ್ಪತ್ತಿ ತುಂಬಾ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಒಡನಾಟವೇ ಅದಕ್ಕೆ ಇಂಪಾರ್ಟೆಂಟ್ ಒಂದು. ಮತ್ತೆ ಯಾವ ರೀತಿ ಅದನ್ನು ಮೇಂಟೆನೆನ್ಸ್ ಮಾಡಬೇಕು ಅಂತ ಈಗಿನ ಈ ಕೆಲವು ಕೃಷಿಯಲ್ಲಿ ಬರುವಂತಹ ಯೂಟ್ಯೂಬ್ಗಳಲ್ಲಾಗ್ಲಿ ಅಥವಾ ಇತರ ಜನರ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡುವಂತಹ ಕೆಲವು ಟ್ಯೂಬರ್ಗಳಿರ್ತಾರೆ ಅವರ ಅದನ್ನು ಸ್ವಲ್ಪ ಆಲಿಸಿ ಅದರ ಜೊತೆಯನ್ನು ನಾವು ಹೋಗ್ಬೇಕು. ಮತ್ತೆ ಒಳ್ಳೆ ಕೃಷಿಕರ ಜೊತೆ ಒಡನಾಟ ಇಟ್ಕೊಂಡು ಅವರು ಮಾಡುವಂತಹ ಬೆಳೆಯನ್ನು ಯಾವ ತರ ಅವರು ಮಾಡಿದ್ದಾರೆ ಯಾವ ತರ ಅದನ್ನು ಮೇಂಟೆನೆನ್ಸ್ ಮಾಡಿದ್ದಾರೆ ಅಲ್ಲಿ ಅದನ್ನು ಯೋಜನರು ಅಲ್ಲಿ ಹೋಗಿ ನೋಡಿ ಸ್ವಲ್ಪ ಕಲ್ತು ಅದನ್ನು ಮುಂದುವರಿಸಿದ್ರೆ ತುಂಬಾ ಒಳ್ಳೆಯದು. ಗೇರು ಕೃಷಿಯಲ್ಲಿ ಹೇಗೆಂತಂದ್ರೆ ಪ್ರಥಮವಾಗಿ ನಾಟಿ ಮಾಡಿ 3 ವರ್ಷ ಅದರ ಜೊತೆ ಜೊತೆಗೆ ಇದ್ರೆ ತುಂಬಾ ಒಳ್ಳೆಯದು. ಅದರ ನಂತರ ಏನು ಅಷ್ಟೊಂದು ಜೊತೆಗೆ ಇರಬೇಕು ಅಂತಿಲ್ಲ. ಆ 3 ವರ್ಷ ಮಾತ್ರ ಸ್ವಲ್ಪ ಅದರ ಬೆಳವಣಿಗೆ ಬರುವವರೆಗೆ ನಾವು ಅದರ ಜೊತೆಗೆ ಇದ್ರೆ ಯಾವ ರೀತಿ ಬೆಳವಣಿಗೆ ಆಗಿದೆ ಯಾವ ಕೀಟ ಅದಕ್ಕೆ ಅಟ್ಯಾಕ್ ಆಗ್ತದೆ ಅದನ್ನೆಲ್ಲ ನೋಡ್ಕೊಂಡಿದ್ರೆ ಸಾಕಾಗ್ತದೆ. ನಿಜವಾಗಿ ಸುಲಭದ ವಿಧಾನ ಗೇರು ಕೃಷಿ. ಮತ್ತೆ ಏನಕ್ಕೂ ಒಂದು ಪುತ್ತೂರು ಗೇರು ಕೃಷಿ ಅಲ್ಲಿ ತುಂಬಾ ಒಳ್ಳೆಯ ವಿಜ್ಞಾನಿಗಳಿದ್ದಾರೆ ಅವರಲ್ಲಿ ಧಾರಾಳ ನಮಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮತ್ತೆ ಅಲ್ಲಿ ವಿಜ್ಞಾನಿಗಳು ಯಾರು ನನಗೆ ತಿಳಿದ ಮಟ್ಟಿಗೆ ಯಾರು ಒಂದು ಅದಕ್ಕೆ ಉತ್ತರ ಕೊಡದವರಲ್ಲ ಇದುವರೆಗೆ ಪ್ರಸ್ತುತ ಮುಖಸ್ಥಿತಿಗೆ ಹೇಳೋದಲ್ಲ ಇದು ಆಕ್ಚುಲಿ ನಡೆದದ್ದೆ. ಯಾವುದೇ ವಿಷಯವನ್ನು ಅಲ್ಲಿಯ ವಿಜ್ಞಾನಿಗಳು ಧಾರಾಳವಾಗಿ ಕೇಳಿದ್ರೆ ಅವರು ಖಂಡಿತ ಎಲ್ಲ ತಿಳಿಸಿಕೊಡ್ತಾರೆ. ನನ್ನ 22 ವರ್ಷದ ಒಡನಾಟದಲ್ಲಿ ಗೇರು ಕೃಷಿ ನಿಗಮದಲ್ಲಿ ಅದೆಷ್ಟು ವಿಜ್ಞಾನಿಗಳು ಬಂದು ಹೋಗಿದ್ದಾರೆ. ಎಲ್ಲ ವಿಜ್ಞಾನಿಗಳದ್ದು ನಮಗೆ ಸಹಕಾರ ಖಂಡಿತ ಸಿಗ್ತದೆ, ಖಂಡಿತ ಕೊಟ್ಟಿದ್ದಾರೆ ಕೂಡ. ಮತ್ತೆ ಪ್ರತಿ ವರ್ಷಕ್ಕೊಂದ್ಸತಿ ಗೇರು ಕೃಷಿಕರ ದಿನ ಅಂತ ಒಂದು ಮಾಡ್ತಾರೆ. ಅಲ್ಲಿ ಹಲವು ಮಾಹಿತಿಯನ್ನು ನಮಗೆ ಅಲ್ಲಿ ಕೊಡ್ತಾರೆ. ಅವರ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಏನು ನಿರ್ವಹಣೆ ಮಾಡಿದ್ದಾರೆ ಅಂತ ಅದನ್ನು ತೋರಿಸ್ತಾರೆ. ನಮ್ಮ ಜೊತೆಗೆ ಕೆಲ ವಿಜ್ಞಾನಿಗಳು ಬರ್ತಾರೆ, ಹೀಗೆ ಮಾಡಿದ್ರೆ ಒಳ್ಳೇದು, ಈ ತರ ಇದ್ರೆ ಒಳ್ಳೇದು ಅಂತೆಲ್ಲ ತೋರಿಸಿಕೊಡ್ತಾರೆ. ಅದನ್ನ ಸ್ವಲ್ಪ ನಮ್ಮ ಅನುಭವವನ್ನು ನಾವು ಅವರ ಜೊತೆ ಇಟ್ಟುಕೊಂಡು ಕೇಳ್ಬೇಕು, ನಾವು ಕೊಡ್ತಾರೆ ಅವರು. ರವಿಚಂದ್ರ ಅವರೇ, ನಮ್ಮೊಂದಿಗೆ ಮಾತುಕತೆ ನಡೆಸಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ನಿಗಮದ ಗೇರು ಕೃಷಿ ನಿಗಮದ ಎಲ್ಲ ವಿಜ್ಞಾನಿಗಳಿಗೂ ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಅದರ ಜೊತೆಗೆ ಆಕಾಶವಾಣಿ ಮಂಗಳೂರಿಂದ ಈ ಒಂದು ಗೇರು ಕೃಷಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ತುಂಬಾ ಸಂತೋಷ. ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಜೊತೆ ನಿಕಟ ಸಂಬಂಧವನ್ನು ಹೊಂದಿರುವ ಪ್ರಗತಿಪರ ಕೃಷಿಕರಾದ ಉಪ್ಪಿನಂಗಡಿಯ ರವಿಚಂದ್ರ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಇದು ಈ ವಾರದ ಸಂಚಿಕೆ. ಮುಂದಿನ ವಾರ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ರೀ, ಒಂದು ಒಳ್ಳೆ ಇಂಜ

ಭೂಷಣನೆ ನಿಶೇಷ ದೋಷ ದೂರನ ತೋರೋ ಕರುಣವನೆ ಬೀರೋ ಶೇಷನಂದನ ಶೇಷ ಭೂಷಣನೆ ನಿಶೇಷ ದೋಷ ದೂರನ ತೋರೋ ಕರುಣವನೆ ಬೀರೋ ಶ್ರೀ ಷಣ್ಮುಖನ ತಂದೆ ಸತತ ನೀ ಗತಿ ಎಂದೆ ಶೋಷಿಸು ಭವಾಮಯವ ಬಿಡುವೆನು ದಯವಾ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ತನಯ ನಿನ್ನವರಲ್ಲಿ ಕೊಡು ವಿನಯ ದಿವಸ ದಿವಸಗಳಲ್ಲಿ ಎನ್ನಿರವ ಬಲ್ಲಿ ಪವಮಾನ ತನಯ ನಿನ್ನವರಲ್ಲಿ ಕೊಡು ವಿನಯ ದಿವಸ ದಿವಸಗಳಲ್ಲಿ ಎನ್ನಿರವ ಬಲ್ಲಿ ಸವನ ದ್ವಿತೀಯ ರೂಪ ಸತತ ಎನ್ನಯ ಪಾಪ ಅವಲೋಕಿಸದಲೆನ್ನ ಸಲಹೋ ಸುರಮಾನ್ಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಗಮುನಿ ಕರ ಕಮಲ ಪೂಜ್ಯ ಚರಣಾಬ್ಜ ಮಮ ದುರ್ಗುಣಗಳಿನಿ ಸದಲೆ ಇಹದಿ ಸ್ವಾಮಿ ಗರ್ಗಮುನಿ ಕರ ಕಮಲ ಪೂಜ್ಯ ಚರಣಾಬ್ಜ ಮಮ ದುರ್ಗುಣಗಳಿನಿ ಸದಲೆ ಇಹದಿ ಸ್ವಾಮಿ ನಿರ್ಗತಾಶನ ಜಗನ್ನಾಥ ವಿಠಲನ ಸನ್ಮಾರ್ಗವನೆ ತೋರೋ ಈ ದೇಗ ನಿನ್ನಯ ತೇರೋ ನಿರ್ಗತಾಶನ ಜಗನ್ನಾಥ ವಿಠಲನ ಸನ್ಮಾರ್ಗವನೆ ತೋರೋ ಈ ದೇಗ ನಿನ್ನಯ ತೇರೋ ಓ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಸಜ್ಜನರ ಭಯ ಪರಿಹರಿಸು ಕರುಣಾಳು ಭಿನ್ನಭವ ಕೇಳೋ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಮೂಡಿಬಂದ ಜಗನ್ನಾಥದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ವರದೇಶ ವಿಠಲರ ರಚನೆ, ಹಾಡಿದ್ದಾರೆ ಶಕುಂತಲಾ ನರಸಿಂಹನ್. ಗಿರಿಜಾಪತಿ ತವ ಚರಣಕ್ಕೆ ರಘುವೇ, ಗಿರಿಜಾಪತಿ ತವ ಚರಣಕ್ಕೆ